ರೀ ಕಮಲಮ್ಮ, ತಿಂಗಳ ಖರ್ಚಿಗೆ ಅಂತ ಇಟ್ಟಿದ ದುಡ್ಡು 20ನೇ ತಾರೀಕಿಗೆ ಖರ್ಚಾಗೋಯ್ತಲ್ರಿ. ಅಲ್ಲ, ಈ ಬೆಲೆ ಏರಿಕೆ ಟೈಮ್ನಲ್ಲಿ ಎಲ್ಲಾ ಖರ್ಚು ಕಡಿಮೆ ಮಾಡಬಹುದು, ಊಟ ತಿಂಡಿ ಖರ್ಚು ಕಡಿಮೆ ಮಾಡಕ್ಕಾಯ್ತದೇನ್ರಿ? ನಾನು ಅದೇ ಹೇಳೋಣ ಅಂತ ಬಂದೆ. ನಮ್ ಮನೇಲಿ ಗ್ಯಾಸ್ ತೀರೋಗ್ಬಿಟ್ಟಿದೆ, 1-2 ಕೆಜಿ ಗ್ಯಾಸ್ ಸಾಲ ಕೊಡ್ತೀರಾ? ರೀ ಅದೇನು ಹಾಲೋ ಸಕ್ಕರೆನೋ ಸಾಲ ಕೊಡಕ್ಕೆ, 2 ಕೆಜಿ ಗ್ಯಾಸ್ ಅದು. ಹಂಗಾರ್ ನಿಮ್ಗೆ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ಅವರು ಇಂಥ ಟೈಮ್ಗೆ ಅಂತೆಲ್ಲ 2 ಕೆಜಿ 5 ಕೆಜಿ ಸಿಲಿಂಡರ್ ಮಾಡಿದ್ದಾರೆ. ಇಂಥ ಎಮರ್ಜೆನ್ಸಿ ಟೈಮ್ನಲ್ಲಿ ಕೈಗ್ ಬರುತ್ತೆ. ಲಿಟಲ್ ಗ್ಯಾಸ್, ಗವರ್ನಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರಬಾದ್, ಮೈಸೂರು. ಆತ್ಮನಿರ್ಭರ ಭಾರತ ಅಭಿಯಾನ. ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ 15% ಸಹಾಯಧನ, ಗರಿಷ್ಠ ರೂ.15 ಲಕ್ಷ ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ 40,000 ರೂಪಾಯಿ, ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ರೂ.10 ಕೋಟಿ ಹಾಗೂ ಗರಿಷ್ಠ ಸಹಾಯಧನ ರೂ.3 ಕೋಟಿ, ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ, ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನೈಸರ್ಗಿಕವಾಗಿ ತೋಟಗಾರಿಕೆ ಹಾಗೂ ಮೌಲ್ಯವರ್ಧನೆಯಲ್ಲಿನ ಅನುಭವವನ್ನು ಕುರಿತು ಹುಣಸೂರು ತಾಲೂಕು ಗಾವಡಗೆರೆ ಹೋಬಳಿ ಅತ್ತಿಗುಪ್ಪೆಯಲ್ಲಿ ಕೃಷಿ ನಡೆಸುತ್ತಿರುವ ಬಿಸಿ ಮೋಹನ್ ಕುಮಾರ್ ಅವರೊಂದಿಗಿನ ಸಂದರ್ಶನದ 2ನೇ ಭಾಗ. ಮೋಹನ್ ಕುಮಾರ್ ಅವರು, ಈಗ 3 ಗಾಣವನ್ನ ಎತ್ತಿನಿಂದ ಮಾಡ್ತಾ ಇದ್ದೀರಿ, ಬೇಡಿಕೆ ನಿಮಗೆ ಗ್ರಾಹಕರಿಂದ ಹೆಚ್ಚುತ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ, ಇದನ್ನ ಏನಾದ್ರು ನೀವು ಇನ್ನೂ ಹೆಚ್ಚಾಗಿ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ನಿಮಗೇನಾದ್ರು ಆ ಥರ ಅನಿಸಿದೆಯಾ? ಸುಮಾರು 2.5 ವರ್ಷಗಳ ಹಿಂದೆ ಒಬ್ಬ ನಿವೃತ್ತ ಜಿಲ್ಲಾಧಿಕಾರಿಯವರ ಮಗ ನನ್ನಿಂದ ಎಣ್ಣೆಯನ್ನು ಖರೀದಿ ಮಾಡಿದರು. ಅವರು ಖರೀದಿ ಮಾಡಿದಾಗ ಅವ್ರಿಗೆ ಭಾಳ ಖುಷಿ ಕೊಡ್ತು, ಮತ್ತು ಕೆಲವೊಂದು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಅದರಲ್ಲಿ ಸರಿ ಹೋದಂಥ ಪರಿಸ್ಥಿತಿ ಅವ್ರಿಗೆ ಕಂಡು ಬಂತು. ಆಮೇಲೆ ಅದನ್ನು ಅವರು ಖರೀದಿ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ರು. ಖರೀದಿ ಮಾಡಿದ ನಂತರ, ಸರ್, ನಿಮ್ಮ ಅನುಭವವನ್ನು, ನನ್ನ ಆಸಕ್ತಿಯನ್ನು ಒಗ್ಗೂಡಿಸಿ ನಾವು ಯಾಕೆ ಇದನ್ನು ದೊಡ್ಡ ಮಟ್ಟದಲ್ಲಿ ತರಬಾರ್ದು, ಇದನ್ನು ಯಾಕೆ ನಾವು ಇನ್ನೂ 1,000 ಜನಗಳಿಗೆ ಕೊಡಬಾರ್ದು ಅನ್ನುವ ಪ್ರಶ್ನೆಯನ್ನು ನನಗೆ, ಅವರು ಲಂಡನ್ನಲ್ಲಿದ್ದಾರೆ ನಾಗೇಶ್ ಅಂತೇಳಿ, ಅವರು ನನಗೆ ಪದೇ ಪದೇ ಪ್ರಶ್ನೆ ಮಾಡ್ತಾಯಿದ್ರು. ನನಗೆ ಭಾಳ ತೀವ್ರವಾದಂಥ ಆಸಕ್ತಿ ಆ ಮನುಷ್ಯನ ಮೇಲೆ ನನಗೆ ಉಂಟಾಯಿತು, ಇಷ್ಟೊಂದು ಇದಾಗಿ ಕೂತಿದ್ದಾರೆ ಅಂತ. ಆಗ ಆಮೇಲೆ ಅವರು ನನ್ನನ್ನು ನೋಡಬೇಕು ಅನ್ನುವ ಕಾರಣಕ್ಕೇ ಲಂಡನ್ನಿಂದ ಬಂದರು. ಆಮೇಲೆ ಅವ್ರಿಗೆ ಖುಷಿಯಾಯಿತು, ಅವರಿಗೆ ಕೃಷಿ ಬಗ್ಗೆ ಅವ್ರಿಗೆ ಇದ್ದಂಥ ಆಸಕ್ತಿ ತುಂಬ ಹೆಚ್ಚಾಯಿತು. ಅವರು ಕೂಡ 25-30 ಗೋವುಗಳನ್ನು ಸಾಕಿ ಆ ಗೋವಿನಲ್ಲಿ ಬರ್ತಕ್ಕಂಥ ಹಾಲನ್ನ ಬೆಂಗಳೂರು ನಗರದಲ್ಲಿ ಕೊಡ್ತಾಯಿದ್ದಾರೆ. ಈಗ ಅವರ ಮತ್ತು ನನ್ನ ಇಬ್ಬರ ಆಸಕ್ತಿಯೂ ಕೂಡ ಒಂದು ಮನೆಯಲ್ಲೂ ಕೂಡ ಸಂಪೂರ್ಣವಾದ ಒಮ್ಮತ ಮೂಡೋದಿಲ್ಲ ಯಾವುದೇ ವಿಚಾರದಲ್ಲಿ. ಖಂಡಿತ. ಆದರೆ ಅವರು ನಾನು 2.5 ವರ್ಷದಿಂದ ಇವತ್ತಿನ ತನಕ ನಮ್ಮ ಯಾವುದೇ ವಿಚಾರಗಳಲ್ಲೂ ಕೂಡ ನಮಗೆ ಡಿಫ್ರೆನ್ಸ್ ಬಂದದ್ದೇ ಇಲ್ಲ. ಸಮಾನ ಮನಸ್ಕರ ಮಧ್ಯೆ ನಮಗೆ ಚರ್ಚೆ ಆಗುತ್ತೆ ಹೊರತು ಅದು ವಾದ ವಿವಾದ ಆಗಲ್ಲ. ನನಗೆ ನಾನು 2 ದಿನ ನನಗೆ ಮಾಡಿಲ್ಲ ಅಂದರೆ 2 ದಿನ ಯಾಕಾಯಿತು ಅಂತ ಕೇಳ್ತೀವಿ ನಾವು. ಯಾಕೆಂದರೆ ದಿನನಿತ್ಯದ ವಿಚಾರಗಳನ್ನ ನಾವು ವಿನಿಮಯ ಮಾಡ್ಕೊತಾ ಇದ್ದೀವಿ, ಮತ್ತು ನಾವು ಏನು ಮಾಡಬಹುದು ನಮ್ಮ ಸಮಾಜಕ್ಕೆ, ನಾವು ನಮಗೆ ನಮ್ಮ ತಂದೆ ತಾಯಿಯಂದಿರು ಕಲಿಸಿರುವಂಥ 4 ಅಕ್ಷರಗಳನ್ನ ಯಾಕೆ ಈ ರೀತಿ ಸದುಪಯೋಗ ಪಡ್ಕೊಂಡು ಇನ್ನೊಬ್ಬರಿಗೆ ನಾವು ಪರೋಪಕಾರಿಯಾಗಿ ಬಾಳಬಾರ್ದು ಅನ್ನುವಂಥ ಒಂದು ಮನಸ್ಥಿತಿಗೆ ಬಂದು ಭಾಳ ದೊಡ್ಡ ಮಟ್ಟದಲ್ಲಿ ಇದನ್ನು ಮಾಡಬೇಕು ಅಂತ ನಾವು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ದೇವರ ಅನುಗ್ರಹ ನಮಗೆ ಅದೊಂದು ವ್ಯವಸ್ಥೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಮತ್ತು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾದ್ದು, ಅವ್ರಿಗೂ ಕೂಡ ನಾನು ನನ್ನ ಕೃತಜ್ಞತೆಗಳನ್ನ ಸಲ್ಲಿಸಬೇಕಾಗ್ತದೆ. ನನಗೆ ಎಣ್ಣೆಕಾಳುಗಳನ್ನು ಶುದ್ಧವಾಗಿ ರೈತರಿಂದ ಪಡೆದು ಗ್ರಾಹಕರಿಗೆ ತಲುಪಿಸ್ಬೇಕು ಅಂದಾಗ ರಾಸಾಯನಿಕ ಮುಕ್ತವಾಗಿ ಇರಬೇಕು ಅಂತ ಹೇಳಿದಾಗ ಅದರ ದರ ಸ್ವಲ್ಪ ಹೆಚ್ಚೇ ಇರುತ್ತೆ. ಈ ರೀತಿಯಾದಂಥ ಸಂದರ್ಭದಲ್ಲಿ ಯಾರೋ ನನಗೆ ಬೇಕು ಅನ್ನೋರು ಸ್ವಲ್ಪ ಅನುಕೂಲಸ್ಥರು ಕೊಂಡ್ಕೊಳ್ಬಹುದು. ಈ ಮಧ್ಯಮ ವರ್ಗದವರು ಈ ರೀತಿಯಾದಂಥವ್ರಿಗೆ ಸ್ವಲ್ಪ ದರ ಹೆಚ್ಚು ಅಂತ ಅನಿಸಿದಾಗ ಆ ಥರದವ್ರ ಬೇಡಿಕೆ ಹೇಗಿರ್ಬೋದು? ಅದನ್ನು ಕಡಿಮೆ ಮಾಡೋದಕ್ಕೆ ಅಂತೇಳಿ ಈಗ ನಾವೊಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನಮ್ಮ ಸ್ನೇಹಿತರ ವಲಯದಲ್ಲೇ ನಾವೊಂದು 38-40 ಜನ ಒಂದು ತಂಡವನ್ನು ಮಾಡಿಕೊಂಡು ಅಲ್ಲಿಯೇ ಕನಿಷ್ಠ ಒಂದು 700-800 ಎಕರೆಯಲ್ಲಿ ಈ ಎಣ್ಣೆಕಾಳುಗಳನ್ನ ಬೆಳೆಸ್ಬೇಕು ಅಂತೇಳಿ. ಎಣ್ಣೆಕಾಳುಗಳನ್ನ ಬೆಳೆಸ್ಬೇಕಾದಾಗ ನಾನು ನಿಮಗೆ ಇಲ್ಲಿ ಒಂದು ಮಾತು ಹೇಳ್ತೀನಿ. ನಾನು ಜೀವನ ಪಡಲಿಕ್ಕೆ ನನಗೆ ಎಷ್ಟು ಜನಗಳು ನಮ್ಮ ಜೊತೆಗೆ ಜೀವನ ಮಾಡ್ಬೋದು ನಮ್ಮ ಕೃಷಿ ಆಧಾರಿತ ಕೆಲಸಗಳಲ್ಲಿ ಒಂದು, ಎರಡನೇದಾಗಿ ಎಷ್ಟು ಜನಕ್ಕೆ ನಾನು ರಾಸಾಯನಿಕ ಮುಕ್ತ ಪದಾರ್ಥಗಳನ್ನ ಕೊಡ್ಬೋದು, ಮೂರನೇದಾಗಿ ನಮ್ಮ ಭೂಮಿ ನಮ್ಮ ಹತ್ರ ಇದೆಯಲ್ಲ ಭೂಮಿ, ಆ ಭೂಮಿಗಳನ್ನ ಎಷ್ಟು ಜನಕ್ಕೆ ಅದು ಅನ್ನ ಆಶ್ರಯವನ್ನು ಒದಗಿಸ್ಬೋದು ಅನ್ನೋ ದಿಕ್ಕಲ್ಲಿ ಮಾತ್ರ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಯಾಕಂದರೆ ನಾವು ಸತ್ತ ನಂತರವೂ ಕೂಡ ನಮ್ಮ ಭೂಮಿ ಉಳಿಯುತ್ತೆ, ಆದರೆ ಇರುವಾಗ ಅದು ಎಷ್ಟು ಜನಕ್ಕೆ ಉಪಯೋಗ ಬಂತು, ಎಷ್ಟು ಜನ ಅದನ್ನು ಅವಲಂಬಿತವಾಗಿ ಅದರ ಮೇಲೆ ಅವಲಂಬಿತವಾಗಿ ಜೀವನ ಮಾಡಿದ್ರು ಅನ್ನೋದು ನಮಗೆ ಭಾಳ ಮುಖ್ಯವಾದ ವಿಚಾರ. ನನಗೆ ವೈಯಕ್ತಿಕವಾಗಿ ನನಗೆ ಹಣದ ಮೇಲೆ ಅಥವಾ ಇನ್ನೊಂದು ಯಾವುದ್ರ ಮೇಲೆ ವ್ಯಾಮೋಹ ಇಲ್ಲ, ನನಗೆ ಒಂದೇ ಆಸೆ ಪರೋಪಕಾರಿಯಾಗಿ ಬದುಕಬೇಕು, ಸಾಕಷ್ಟು ಜನಕ್ಕೆ ಅವರ ಆರೋಗ್ಯ ಆನಂದದಲ್ಲಿ ನನ್ನದೊಂದು ಪಾತ್ರ ಇರಬೇಕು ಅಂತ ಹೇಳಿ ನಾನು ಬಯಸ್ತಾ ಇದ್ದೀನಿ ಹೊರತು ನಾನು ಬೇರೆ ಯಾವುದೇ ಒಂದು ನನಗೆ ವೈಯಕ್ತಿಕವಾಗಿ ನಾನು ಏನೋ ಮಾಡಬೇಕು ಅನ್ನೋಂಥ ಆಸೆಗಳು ಖಂಡಿತ ಖಂಡಿತ. ವೈಯಕ್ತಿಕವಾದ ಆಸೆ ಆಕಾಂಕ್ಷೆಗಳಿದ್ದಾಗ ಮನುಷ್ಯನಲ್ಲಿ ಸಂಕಲ್ಪಬದ್ಧವಾಗಿ ಕೆಲಸ ಮಾಡೋದು ಕಡಿಮೆ ಆಗುತ್ತೆ. ಏನೋ ಒಂದು ಮಹತ್ತರವಾದ ಸಾಮಾಜಿಕ ಕಳಕಳಿ ಇದ್ದಾಗ ಮಾತ್ರ ಈ ರೀತಿಯ ದೊಡ್ಡ ಮಟ್ಟದ ಆಲೋಚನೆಗಳು ಬೆಳೀತಕ್ಕಂಥದ್ದು ಸಹಜ. ಮೋಹನ್ ಕುಮಾರ್ ಅವರ, ಈಗ ಒಟ್ಟಾರೆಯಾಗಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಕುಟುಂಬ ಸದಸ್ಯರಿದ್ದಾರೆ? ನಾವು ನಮ್ಮ ಕುಟುಂಬದಲ್ಲಿ 5 ಜನ ಇದ್ದೀವಿ. ನನ್ನ ತಂದೆ, ತಾಯಿ, ನಾನು, ನನ್ನ ಹೆಂಡತಿ, ನನ್ನ ಮಗ. ಇಲ್ಲ, ನಿಮ್ಮ ಮನೆಯವರು ಎಲ್ಲರೂ ಕೂಡ ಕೃಷಿ ಚಟುವಟಿಕೆಗಳಲ್ಲಿ ನೋಡ್ತಾರೆ? ಪ್ರಾರಂಭದಲ್ಲಿ ಸ್ವಲ್ಪ ಇರ್ಸು ಮುರ್ಸು ಆಯ್ತು ಅವ್ರಿಗೆ, ಏನೋ ಇದು ಈ ಥರದ್ದು ಏನೋ ಹೇಳ್ತಾನೆ, ಏನೇನೋ ಮಾಡ್ತಾನೆ ಅಂತ ಹೇಳ್ತಾನೆ ಅಂತ ಸ್ವಲ್ಪ ನಮ್ಗೆ ಕಸಿವಿಸಿ ಆಯಿತು ನಮ್ಮ ತಂದೆಗೆ, ಮತ್ತು ಅವ್ರದ್ದು ಸಹಕಾರ ಸಿಗಲಿಲ್ಲ ಪ್ರಾರಂಭದಲ್ಲಿ. ಈಗ ನಾನು ಏನು ಸಾಧಿಸಿದ್ದೀನಿ ಅಂದರೆ, ನನ್ನ ತಂದೆಗೆ ನನ್ನ ಬಗ್ಗೆ ಖುಷಿ ಇದೆ, ಅವನು ಮಾಡ್ತಾ ಇರೋದು ಸರಿ ಇದೆ ಅಂತ ಅವ್ರಿಗೆ ಅನಿಸಿದೆ. ನಾನು ಅಲ್ಲಿಗೆ ಅರ್ಧ ಪ್ರಪಂಚನ ಗೆದ್ದಷ್ಟು ಸುಖವಾಗಿ ನಾನಿದ್ದೀನಿ ಈಗ. ಖಂಡಿತ ಖಂಡಿತ. ಹಾಗಾಗಿ ನಾವು ಜಗತ್ತು ಗೆಲ್ಲೊಂದು ಮುಖ್ಯ ಅಲ್ಲ, ನಮ್ಮ ಕುಟುಂಬವನ್ನ, ಹೌದು, ನಮ್ಮ ತಂದೆ ತಾಯಿಗಳ ಮನಸ್ಸನ್ನು ಸಂತೋಷವಾಗಿ ಇಟ್ಕೊಳ್ಳೋದು ಮುಖ್ಯ ಆಗುತ್ತೆ. ಮಗ ಏನು ವಿದ್ಯಾಭ್ಯಾಸ? ಪಿ ಯು ಸಿ ಓದ್ತಾ ಇದ್ದಾನೆ. ನಾನು ಅವನಿಗೆ ಒಂದು ಸಲ ಕೋರ್ಸ್ ಹೇಳಿದ್ದೀನಿ ಸರ್, ನನ್ನ ಹೆಂಡತಿ ಸಮ್ಮುಖದಲ್ಲಿ ನಾನು ಹೇಳಿದ್ದೀನಿ ನನಗೆ, ನೀನು ಏನಾದರೂ ವಿದ್ಯಾಭ್ಯಾಸ ನಿನಗೆ ಏನು ಮಾಡಬೇಕು ಅನಿಸುತ್ತೋ ಮಾಡು, ಆದರೆ 100 ಜನ ರೈತರಿಗೆ ಸಹಾಯ ಮಾಡುವಂತಹ ಶಕ್ತಿ ನಿನ್ನ ವಿದ್ಯಾಭ್ಯಾಸಕ್ಕೆ ನಿನಗೆ ಬರಲಿ, ನೀನು 100 ಜನ ರೈತರನ್ನ ಸಾಕುವಂಥ ಅವ್ರ ಜೊತೆಯಲ್ಲಿ ಕೆಲಸ ಮಾಡುವಂಥ ಭಾಗ್ಯನ ನಿನಗೆ ಭಗವಂತ ಕರುಣಿಸಲಿ, ನಿನಗೆ ನೀನು ಏನೇ ಮಾಡು ನಮ್ಮ ಅನ್ನದಾತನ ಜೊತೆಯಾಗಿ ಕೆಲಸ ಮಾಡೋಂಥ ಅವಕಾಶ ನಿಂಗೆ ಸಿಗಲಪ್ಪ, ಅನ್ನದಾತನಿಗೆ ಸಹಾಯ ಮಾಡುವಂಥ ವೃತ್ತಿಯೇ ನಿನಗೆ ಸಿಗಲಿ ಅಂತ. ನಾನು ಏನಾದ್ರು ವೃತ್ತಿ ಗಳಿಸ್ಬೋದು, ಅದು ಕೃಷಿ ಚಟುವಟಿಕೆಗಳಿಗೆ ಪೂರಕವಾಗಿರಬೇಕು, ರೈತರಿಗೆ ಸಹಾಯ ಮಾಡುವಂತ. ಅಥವಾ ನಿಮ್ಮ ಮನೆಯವರು, ನಿಮ್ಮ ಶ್ರೀಮತಿಯವರು, ನೀವು ಇದೆಲ್ಲ ಕೃಷಿಗೆ ಬಂದು ಮಾಡ್ತೀನಿ ಅಂದಾಗ ಅವರು ನಿಮಗೆ ಮುಕ್ತ ಮನಸ್ಸಿನಿಂದ ಸ್ವಾಗತಿಸಿದ್ರ? ಪ್ರಾರಂಭದಲ್ಲಿ ನಿತ್ಯ ಜಗಳ, ಎಂಥ ಅಯೋಗ್ಯ ಮನುಷ್ಯನ ನಾನು ಮದುವೆ ಆದೆ ಅನ್ನೋ ಭಾವನೆ. ಈಗ ನನ್ನ ಹೆಂಡತಿಗೆ ನನ್ನ ಬಗ್ಗೆ ಭಾಳ ಹೆಮ್ಮೆ ಇದೆ. ಈಗ ಏನೇ ಹೇಳಿದ್ರು ಕೂಡ ಅದಕ್ಕೆ ಇಲ್ಲಿ ನಾನು ಯಾವುದಾದ್ರೂ ಒಂದು ಹೊಸ ವಿಚಾರನ ಹೇಳಿದ್ರೆ ಮೊದಲ ಹಾಗೆ ಪ್ರಶ್ನೆ ಮಾಡೋದಿಲ್ಲ. ಈಗ ಏನೋ ಇದರಿಂದ ಏನೋ ಒಂದು ಉದ್ದೇಶ ಇದೆ ಅಥವಾ ಏನೋ ಇದೆ, ಹಾಗಾಗಿ ಈ ಮನುಷ್ಯ ಮಾಡ್ತಾ ಇದ್ದಾನೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ನನ್ನ ಹೆಂಡತಿಗೂ ಕೂಡ ನನ್ನ ಬಗ್ಗೆ ಈಗ ಭಾಳ ಹೆಮ್ಮೆ ಇದೆ, ಖುಷಿ ಇದೆ. ಖಂಡಿತ. ಯಾರು ಒಬ್ಬರು ಯುವಕರು ನಾವೇನೋ ಹೊಸದಾಗಿ ಹೊಸತನವನ್ನು ಮಾಡ್ತೀವಿ ಅಂತ ಹೇಳಿದಾಗ ಕುಟುಂಬಸ್ಥರು ಪ್ರಥಮವಾಗಿ ವಿರೋಧ, ಎಲ್ಲ ಕಡೆಯಲ್ಲೂ ಎಲ್ಲ ವ್ಯಕ್ತಿಗೂ ಕೂಡ ಈ ವಿರೋಧ ಇದ್ದೇ ಇರುತ್ತೆ. ಅಂಥವ್ರಿಗೆಲ್ಲ ನಿಮ್ಮ ಜೀವನ ಒಂದು ಪ್ರೇರಣೆ ಅಂತ ಅಂದ್ಕೊಳ್ಳೋಣ. ಖಂಡಿತ ಸರ್, ಬರಲಿ. ಯಾರಾದರೂ ಆ ಥರ ವಿದ್ಯಾವಂತ ಕೃಷಿ ಮಾಡಬೇಕನ್ನೋ ವಿದ್ಯಾವಂತರು ಬರಲಿ. ಯಾಕಂದರೆ ಅವರಲ್ಲಿ ಅಂದರೆ ಎಜುಕೇಟ್ ಆಗಿರ್ಬೇಕು ಜನ. ವಿದ್ಯೆ ಇದ್ದಾಗ, ಅವ್ರಿಗೆ ತಿಳುವಳಿಕೆ ಇದ್ದಾಗ ನಾವೇನು ಮಾಡಬೇಕು ಅಥವಾ ಏನು ಮಾಡಬಾರ್ದು, ಅಲ್ಲಿ ಲಾಭ ನಷ್ಟ ಅಥವಾ ಹಣಕ್ಕಿಂತ ನಾವು ಏನು ಮಾಡಬೇಕು ಏನು ಮಾಡ್ಬೋದು ಒಳಿತು ಮತ್ತು ಕೆಡುಕಿನ ಅನುಭವ ಇರ್ತದೆ, ಗೊತ್ತಿರುತ್ತೆ. ಹಂಗಾಗಿ ಯಾರಾದರೂ ಕೃಷಿಕರು ಅಥವಾ ಕೃಷಿ ಮಾಡಬೇಕು ಅನ್ನೋರು, ನಿಮ್ಮ ಜೊತೆಗೆ ಇದ್ದು ಮಾಡ್ತೀನಿ ಅನ್ನೋಂಥ ಆಸಕ್ತಿ ಇರೋರು ಧಾರಾಳವಾಗಿ ಬರ್ಬೋದು, ನಮಗಿರೋ ಜ್ಞಾನವನ್ನು ಹಂಚಿಕೊಳ್ಳೋದು ಜೊತೆಗೆ ಮಾಡ್ಬೋದು. ಅದರಿಂದ ಏನು ನಮಗೆ ನಷ್ಟ ಖಂಡಿತ ಇಲ್ಲ, ಏನಿಲ್ಲ, ಖಂಡಿತ ಇಲ್ಲ. ಈಗ ನಾವು ಪುನಃ ಗಾಣದ ಎಣ್ಣೆಯ ವಿಚಾರಕ್ಕೆ ಬರೋಣ. ಮೋಹನ್ ಕುಮಾರ್ ಅವರೇ, ರೈತರ ಹತ್ರ ಕೊಂಡ್ಕೊಳ್ತೀರಿ ಮತ್ತು ತಯಾರು ಮಾಡ್ತೀರಿ, ಗ್ರಾಹಕರಿಗೆ ಮಾರಾಟ ಮಾಡ್ತೀರಿ. ಒಂದು ಅಂದಾಜು ಎಷ್ಟು ಲೀಟ್ರು ನಿಮ್ಮ ಎಣ್ಣೆಗಳು ತಯಾರಾಗ್ತಾ ಇರ್ಬೋದು ನಿಮ್ಮ ಗಾಣದಲ್ಲಿ? 1,000 ಲೀಟ್ರ್ ತಯಾರಾಗ್ತದೆ ಪ್ರತಿ ತಿಂಗಳಿಗೆ. ಅಂದ್ರೆ ಅಷ್ಟು ಕೂಡ ನಿಮಗೆ ಖಾಲಿ ಆಗುತ್ತಾ? ಕೆಲವೊಂದು ಸಲ ಇನ್ನೂ ಹೆಚ್ಚಿನ ಬೇಡಿಕೆಗೆ ಬರ್ತದೆ. ಬೇಡಿಕೆಗೆ ಬರುತ್ತೆ, ಇಲ್ಲ ನನಗೆ ನಷ್ಟ ಆಯ್ತು, ಮಾರಾಟ ಆಗಿಲ್ಲ, ಹಾಗೆ ಉಳ್ಕೋತು ಅನ್ನೋ ತರಕ್ಕೆ ಏನಾರು ಇದೆಯಾ? ಖಂಡಿತ ಇಲ್ಲ. ಉಳ್ಕೊಂಡ್ರೆ ಉಳ್ಕೊಂಡಿರುತ್ತೆ, ಅದಕ್ಕೆ ಯಾವತ್ತು ಉಳ್ಕೊಳ್ಳಂತ ಸ್ಥಿತಿ ಬಂದಿಲ್ಲ. ಜೊತೆಗೆ ನಷ್ಟ ಅಂತ ನಾನು ಈ ಸ್ಥಳದಲ್ಲಿ ಕೂತು ಹೇಳಲ್ಲ. ಏನೆಲ್ಲ ಕಾಳುಗಳ ಎಣ್ಣೆಯನ್ನು ತಯಾರಿಸ್ತಾ ಇದ್ದೀರಿ ನೀವು? ನಮ್ಮಲ್ಲಿ ಶೇಂಗಾ ಎಣ್ಣೆ, ಕೊಬ್ಬರಿ, ಪ್ರಮುಖವಾಗಿ ಶೇಂಗಾ ಬೆಳಿ ಮಾಡ್ತಾ ಇದ್ದಾರೆ. ಎಲ್ಲವೂ ಇದೆ, ಎಲ್ಲ ಎಲ್ಲವನ್ನು. ಶೇಂಗಾ ಇದೆ, ಕೊಬ್ಬರಿ ಇದೆ, ಎಳ್ಳು ಇದೆ, ಹುಚ್ಚೆಳ್ಳು ಇದೆ, ಕುಸುಬೆ ಇದೆ, ಸಾಸಿವೆ ಇದೆ, ಹರಳೆಣ್ಣೆ ಇದೆ. ಇಷ್ಟೆಲ್ಲ ನೀವು ಎತ್ತಿನ ಗಾಣದಲ್ಲಿ ಮಾಡಕ್ ಸಾಧ್ಯನಾ? ಸಾಸಿವೆ ಬಂದು, ಯಾಕೆಂದ್ರೆ ನಾವು ಇಲ್ಲಿ ಏನೇ ಹೇಳಿದ್ರು ನಾವು ಇಲ್ಲಿ ಸ್ಟುಡಿಯೋದ ನಿಮ್ಮ ಸ್ಟುಡಿಯೋದಲ್ಲಿ ಕೂತು ನಾವು ಇದು ಮಾಡ್ತೀವಿ, ಅದು ಮಾಡ್ತೀವಿ, ನಾವು ಏನೋ ಮಾಡ್ತೀವಿ ಅಂತ ಹೇಳ್ಬೋದು. ಕೇಳುಗರಲ್ಲಿ ಒಂದು ಆಸಕ್ತಿ ಇರುತ್ತೆ, ಹೇಗೆ ಇದು ಗಾಣದಲ್ಲಿ ರುಬ್ಬಕ್ಕೆ ಸಾಧ್ಯ ಎಣ್ಣೆಯನ್ನ, ಎಣ್ಣೆ ಕಾಳುಗಳ ಎಣ್ಣೆಯನ್ನ? ಅದಕ್ಕೆ ಯಾಕೆಂದ್ರೆ ಈ ಕೆಲವೊಂದು ಸೂಕ್ಷ್ಮವಾದಂಥ ಇವತ್ತಿನ ಕಾಲದ ತಂತ್ರಜ್ಞಾನದಲ್ಲಿ ಅವುಗಳನ್ನೆಲ್ಲ ಚೆನ್ನಾಗಿ ನುಣುಪಾಗಿ ಅರೆದು ಎಣ್ಣೆಯನ್ನು ಅವರು ತಯಾರಿಸ್ತಾರೆ. ಈ ಎತ್ತಿನ ಗಾಣದಿಂದ ಸಾಧ್ಯನಾ ಅನ್ನುವಂಥದ್ದು ನಮ್ಮ ಕೇಳುಗರಲ್ಲೂ ಬರ್ಬೋದು, ನನ್ನಲ್ಲಿರುವ ಪ್ರಶ್ನೆ ಅವರಲ್ಲೂ ಉದ್ಭವ ಆಗ್ಬೋದು, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ನನ್ನ ವಿಳಾಸನ ಅವರು ಧಾರಾಳವಾಗಿ ಯಾವಾಗ ಬೇಕಾದ್ರೂ ಬಂದು ನೋಡ್ಬೋದು. ಈಗ ಗ್ರಾಹಕರಿಂದ ನಿಮಗೆ ಯಾವ ರೀತಿಯ ಪ್ರತಿಕ್ರಿಯೆ ದೊರೀತಾ ಇದೆ ಬಳಸಿದ ಮೇಲೆ? ಸರ್, ನಾನು ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾನು ಮಾತಾಡೋದಾದರೆ, ನಾನು ಪೂರ್ಣ ಪ್ರಮಾಣದಲ್ಲಿ ಕೃಷಿಕನಾದ ಮೇಲೆ ನನಗೆ ತುಂಬ ಗೌರವ ಸಿಕ್ತು. ತುಂಬ ಅಂದರೆ ನಾನು ಕೆಲವು ಸಲ ನನಗೆ ಹೇಳಿ ಬಂದ್ಬಿಡ್ತದೆ, ಯಾಕೆಂದರೆ ನನ್ನ ಬಗ್ಗೆ ತುಂಬ ಪ್ರೀತಿ, ತುಂಬ ಗೌರವ ಇಟ್ಕೊಂಡಿರೋಂಥ. ಸರ್, ನಾನು ಇಲ್ಲಿ ಎಲ್ಲರ ಹೆಸರನ್ನು ನಾನು ಬಹಿರಂಗ ಪಡಿಸಲ್ಲ. IAS ಅಧಿಕಾರಿಯಿಂದ ಹಿಡಿದು ಅಲ್ಲಿ ಈಗ ಒಂದಕ್ಕೆ ಮೈಸೂರಿನ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ವೈದ್ಯರಾಗಿರೋಂಥವರು ಕೂಡ ಇವತ್ತು ನಮ್ಮ ಎಣ್ಣೆನ ಪ್ರತಿ ಡೇಟ್ ಹಾಕಿ ನಮಗೆ ಇಂಥ ಡೇಟಿಗೆ ನೀವು ಎಣ್ಣೆ ಬರಬೇಕು, ಇಂಥ ಬರೋಕ್ಕಾಗಿಲ್ಲ ಅಂದರೆ ನಿಮ್ಗೆ ಬಿಡುವಾಗಿಲ್ಲ ಅಂದರೆ ನಾನು ಬರ್ತೀನಿ, ಮತ್ತು ನಮಗೆ ಈ ಥರ ಬೇಕು ಅಂತ ಹೇಳ್ತಾರೆ. ನನಗೆ ನಾನು ಹೇಳ್ತೀನಿ, ನನಗೆ ನಿಜವಾಗ್ಲೂ ನನಗೆ ಈ ಸಮಾಜದಲ್ಲಿ ಗೌರವ ಏನಾದರೂ ಸಿಕ್ಕಿದ್ರೆ, ಅಥವಾ ನಾನು ಒಬ್ಬ ಹೊರಗಡೆ ನಾನು ಒಬ್ಬ ಒಳ್ಳೆ ಮನುಷ್ಯನಾಗಿ ಗೌರವಯುತವಾಗಂಥ ಜೀವನ ಮಾಡಲಿಕ್ಕೆ ಇವತ್ತು ಅವಕಾಶ ಮಾಡಿಕೊಟ್ಟಿರೋದು ನನ್ನ ಕೃಷಿ. ನೀವು ವಿದ್ಯಾಭ್ಯಾಸವೂ ಕೂಡ ಒಳ್ಳೆ ವಿದ್ಯಾಭ್ಯಾಸವನ್ನೇ ಮಾಡಿದ್ರಿ. ನಿಮ್ಗೆ ಯಾವತ್ತಾದರೂ ಇಲ್ಲ ನಾನು MA ಎಕನಾಮಿಕ್ಸ್ ಮಾಡಿದ್ದೆ, ಒಬ್ಬ ಉಪನ್ಯಾಸಕನಾಗೋ ಈ ರೀತಿಯಾದ ಹುದ್ದೆಯನ್ನು ಪಡೆದಿದ್ರೆ ಅನ್ನೋ ಥರಕ್ಕೆ ಏನಾದರೂ ಪ್ರಶ್ನೆ ಏನಾದರೂ ಉದ್ಭವ ಆಗಿದೆ ಈ ನಡುವೆ? ಒಂದು ಕ್ಷಣಕ್ಕೂ ಅನಿಸಿಲ್ಲ ಸರ್. ನಾನು ನಿಜವಾಗ್ಲೂ ನಾನು ಯಾವ ಹುದ್ದೆ ಕೊಟ್ಟರು ನನಗೆ ಇಷ್ಟು ಖುಷಿ ಸಿಗ್ತಿರಲಿಲ್ಲ, ನಾನು ಕೃಷಿನಲ್ಲಿ ಅಷ್ಟು ಖುಷಿಯಾಗಿದ್ದೀನಿ. ಆದರೆ ಒಂದೊಂದು ಕ್ಷಣ ಅನಿಸ್ಬಿಡುತ್ತೆ ಮನುಷ್ಯನಿಗೆ, ಒಂದು ಬಿಸಿಲು ಬೆಂಕಿ ಅಲ್ಲದೆ ದುಡಿತಾ ಇರಬೇಕು, ಮತ್ತು ಕೆಲವು ಸಂದರ್ಭಗಳಲ್ಲಿ ಸವಾಲಿನ ಕೆಲಸ ನೀವೇ ಹೇಳಿದ್ರಿ, ಆಳುಗಳ ಕೈ ಸರಿಯಾಗಿ ಸಮಯಕ್ಕೆ ಸಿಗಲ್ಲ, ಕೆಲವು ಬೆಳೆ ಬಂದ ಸಂದರ್ಭದಲ್ಲಿ ಮಳೆ ಬಂದ್ಬಿಡುತ್ತೆ, ಬೆಳೆ ಹಾನಿಯಾಗುವಂಥ ಸಂದರ್ಭ ಇರುತ್ತೆ, ನಷ್ಟ ಅನುಭವಿಸ್ಬೇಕಾದಂಥ ಸಂದರ್ಭಗಳು, ಇವೆಲ್ಲವೂ ಕೂಡ ರೈತ ದಿನನಿತ್ಯದ ಸವಾಲಿನ ನಡುವೆ ಅವನು ಬದುಕ್ತಾ ಇರ್ತಾನೆ, ಹೋರಾಟ ಮಾಡ್ತಿರ್ತಾನೆ. ನಿಮಗೂ ಕೂಡ ಅಂಥ ಸನ್ನಿವೇಶ ಹಲವಾರು ಸಾರಿ ಬಂದಿರಬೇಕು, ಅದನ್ನು ಹೇಗೆ ನೀವು ಮೆಟ್ಟು ನಿಲ್ತೀರಿ, ಅದನ್ನು ಹೇಗೆ ನೀವು ನಿವಾರಣೆ ಮಾಡ್ಕೊಳ್ತೀರಿ? ಸರ್, ನಾನು ಈಗ ಏನು ಮಾಡಿದ್ದೀನಿ ಅಂದರೆ, ನಾನು ಕೃಷಿನಲ್ಲಿ ತೊಡಗಿಸ್ಕೊಂಡ್ಮೇಲೆ ನನಗೆ ಯಾವಾಗ ಮಳೆ ಬರ್ಬೋದು, ಅಥವಾ ಯಾವಾಗ ಯಥೆ ಹೆಚ್ಚುವತ್ತು ಬಿಸಿಲು ಇರ್ಬೋದು, ಅಥವಾ ಯಾವ ಕಾಲದಲ್ಲಿ ನನಗೆ ಕೆಲಸಗಾರರು ಸಿಗದೇ ಇರ್ಬೋದು ಅನ್ನೋದು ನಾನು ಸಂಪೂರ್ಣವಾಗಿ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ತಕ್ಕಂಥ ವ್ಯವಸ್ಥೆಯನ್ನು ನಾನು ಮಾಡ್ಕೊತೀನಿ. ಏಕೆಂದರೆ ಯಾವ್ಯಾವ ತಿಂಗಳಲ್ಲಿ ನನಗೆ ಕೆಲಸಕ್ಕೆ ಕೆಲಸಗಾರರು ಲಭ್ಯ ಆಗದೇ ಇರ್ಬೋದು, ಯಾವ ತಿಂಗಳಲ್ಲಿ ಯಥೇಚ್ಛವಾದ ಮಳೆ ಬಂದು ಬೆಳೆ ನಷ್ಟ ಆಗ್ಬೋದು, ಅಥವಾ ಬೇರೆ ನನಗೆ ಅನಾನುಕೂಲ ಆಗ್ಬೋದು ಅನ್ನೋಂಥ ಇದನ್ನು ನಾನು ಒಂದು ನಾನೇ ನನ್ನ ಮನಸ್ಸಿನಲ್ಲಿ ನೋಟ್ ಮಾಡಿಟ್ಕೊಂಡಿದ್ದೀನಿ. ಆ ಸಂದರ್ಭಕ್ಕೆ ಏನು ಮಾಡ್ಕೋಬೇಕೋ ಪರ್ಯಾಯ ವ್ಯವಸ್ಥೆನ ನಾನು ಮಾಡ್ಕೊಂಡಿರ್ತೀನಿ. ಯಾಕಂದರೆ ನಾನು ಹೊಸದಾಗಿ ಕೃಷಿ ಈಗ ಈ ವರ್ಷ ಶುರು ಮಾಡಿದ್ದೀನಿ ಅಂದಾಗ ದಿಢೀರ್ ನಷ್ಟ ಆಗ್ಬೋದು, ಆಮೇಲೆ ಗೊತ್ತಾಗದೇ ಇರ್ಬೋದು, ತಿಳುವಳಿಕೆ ಇರ್ಬೋದು, ಅದ್ರ ಬಗ್ಗೆ ಜ್ಞಾನ ಇಲ್ಲದ ಕೊರತೆ ನಷ್ಟ ಆಗ್ಬೋದು ನಿಮಗೆ. ಯಾಕೆಂದರೆ ನಾನು ಕೃಷಿಕನೇ ಆಗಿರೋದ್ರಿಂದ, ನಾನು ಸಂಪೂರ್ಣವಾಗಿ ಕೃಷಿನಲ್ಲೇ ತೊಡಗಿಸ್ಕೊಂಡಿರೋದ್ರಿಂದ ಯಾವ ಕಾಲದಲ್ಲಿ ಏನೇನು ತೊಂದರೆಗಳು ಬರ್ಬೋದು ಅನ್ನೋದನ್ನು ನೀವು ಗೊತ್ತಿರ್ತದೆ. ಅದಕ್ಕೆ ನೀವು ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡ್ರೆ ನಷ್ಟದ ಪ್ರಮಾಣವನ್ನು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ನೀವು ನಷ್ಟ ಆಗೋದನ್ನು ವ್ಯವಸ್ಥೆ ಮಾಡ್ಕೋಬೋದು. ನೀವು ಸಂಪೂರ್ಣ ಸಾವಯವವನ್ನೇ ಮಾಡ್ತಾ ಇದ್ದೀನಿ, ಒಂದು ಸ್ವಲ್ಪವನ್ನು ಕೂಡ ನಾನು ಕೈಯಿಂದ ರಾಸಾಯನಿಕ ಗೊಬ್ಬರವನ್ನೇ ಮುಟ್ಟಿಲ್ಲ, ಮತ್ತು ಯಾವುದೇ ಔಷಧಿಗಳನ್ನು ರಾಸಾಯನಿಕ ಔಷಧಿಗಳನ್ನು ಮುಟ್ಟಿಲ್ಲ ಅಂತ ಹೇಳಿದ್ರಿ. ಆದರೆ ನಿಮ್ಮ ಸುತ್ತಮುತ್ತ ಬೆಳೀತಕ್ಕಂಥವರು ರಾಸಾಯನಿಕವಾದಂತಹ ಮತ್ತು ನರ್ಸರಿಯಿಂದ ತಂದಂಥ ಗಿಡಗಳನ್ನ ಬೆಳೆಯೋದು ಈ ಥರದ್ದೆಲ್ಲ ಇರ್ತವೆ. ನಿಮ್ಮ ಸುತ್ತಲಿನ ಜಮೀನಿನಲ್ಲಿ ಬರ್ತಕ್ಕಂಥ ರೋಗ ರುಜಿನಗಳಿರ್ಬೋದು, ಅವುಗಳ ಪ್ರಭಾವ ನಿಮ್ಮ ಬೆಳೆಯ ಮೇಲೆ ಆಗಿಲ್ವಾ? ಯಾವತ್ತೂ ಆಗಿಲ್ಲ ಸರ್. ಏನು ಕಾರಣ ಇದಕ್ಕೆ? ಕಾರಣ ಏನಂತ ಹೇಳಿದ್ರೆ, ನಾನು ಸಾಕಷ್ಟು ಅಂತರವನ್ನು ಕಾಪಾಡ್ಕೊಂಡಿದ್ದೀನಿ. ಒಂದು ಎರಡನೇ ಪಕ್ಕದ ಜಮೀನಲ್ಲೇ ಯಾರು ಬೆಳೆದ್ಬಿಟ್ರಪ್ಪ, ಅಲ್ಲಿಂದ ಅಲ್ಲಿಗೆ ಬಂದ ಯಾವ ಭಾಗದಲ್ಲಿ ಅವ್ರು ಬೆಳೀತಾರೆ ಆ ಭಾಗದಲ್ಲಿ ನಾನು ಆ ಬೆಳೆಯನ್ನ ಬೆಳೆಯಕ್ ಹೋಗಲ್ಲ. ಅದೇ ಒಟ್ಟಿನಲ್ಲಿ ವ್ಯವಸ್ಥಿತವಾದ ಯೋಜನಾ ಬದ್ಧವಾದ ವೈಜ್ಞಾನಿಕವಾದ ಕೃಷಿಯನ್ನ ಮಾಡ್ತಾ ಇದ್ದೀರಿ. ವೈಜ್ಞಾನಿಕ ಅಂದ್ರೆ ಕೇವಲ ರಾಸಾಯನಿಕ ಬೆಳೆಸೋದಂತ ಅಲ್ಲ, ಅಲ್ಲ ಪಾರಂಪರಿಕ ಕೃಷಿ. ಮೋಹನ್ಕುಮಾರ್ ಅವರೇ, ಇದುವರೆಗೆ ನಿಮ್ಮ ಒಂದು ಸಮಗ್ರ ಕೃಷಿ ಹಾಗೂ ಕೃಷಿ ಪೂರಕ ಚಟುವಟಿಕೆಯಾದ ಶುದ್ಧ ಗಾಣದ ಎಣ್ಣೆಯ ತಯಾರಿಕೆ ಬಗ್ಗೆ ಮಾತನಾಡಿದ್ವಿ. ಅದರಲ್ಲೂ ಕೂಡ ನೀವು ಕೃಷಿಯೇ ನನಗೆ ಹೆಚ್ಚಿನ ಖುಷಿಯನ್ನು ಕೊಟ್ಟಿದೆ, ಇನ್ಯಾವುದೇ ಉದ್ಯೋಗದಲ್ಲೂ ನನಗೆ ಈ ರೀತಿಯಾದ ಒಂದು ಸಂತೋಷ ಸಿಗ್ತಾ ಇರಲಿಲ್ಲ ಅಂತ ಹೇಳಿದ್ರೆ. ಖಂಡಿತ. ಈಗ ಎಷ್ಟೋ ಜನ ಕೃಷಿಗೆ ಬಂದು ನನಗೆ ಕೃಷಿ ಬೇರೆ ಏನೋ ಉದ್ಯೋಗ ಮಾಡಬೇಕಿತ್ತು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಾರೆ. ಕೃಷಿಯಲ್ಲಿ ಕೆಲವು ಏಳು ಬೆಳೆಗಳನ್ನು ಅನುಭವಿಸ್ತಾ ಇರ್ತಾರೆ. ಆ ರೀತಿಯಾದ ರೈತರಿಗೆ ನಿಮ್ಮ ಕಿವಿ ಮಾತೇನು? ನೀವು ತುಂಬ ಕಷ್ಟಪಟ್ಟು ನೀವು ದುಡಿತೀರಿ, ನೀವು ದುಡಿದು ಅದನ್ನು ನಿಮ್ಮ ತಾಳ್ಮೆ ರಹಿತ ಆಲೋಚನೆಯಿಂದ ನೀವು ಅದನ್ನು ಯಾರಿಗೋ ಮಾರಾಟ ಮಾಡೋದನ್ನು ನಿಲ್ಲಿಸಿ. ನೀವು ಕಷ್ಟಪಟ್ಟು ಬೆಳೆಯೋದನ್ನೇ ಕಲ್ತಿದ ಮೇಲೆ ಮಾರಾಟ ಮಾಡೋದನ್ನು ನೀವು ಕಲೀರಿ, ಮಾರಾಟ ಮಾಡೋದನ್ನು ನೀವು ಕಲಿಬೇಕು. ಮತ್ತು ಕೆಲವೊಂದು ಉತ್ಪನ್ನಗಳನ್ನ ನಾವು ಹೊರತುಪಡಿಸಿ, ಈ ತಂಬಾಕು ಆಗ್ಬೋದು ಇಂಥದ್ದು ಬೆಳೆಗಳನ್ನ ಹೊರತುಪಡಿಸಿ ರಾಸಾಯನಿಕ ಮುಕ್ತವಾಗೇ ನಾನು ಮಾಡಬೇಕು, ರಾಸಾಯನಿಕ ಮುಕ್ತವಾಗೇ ನನ್ನ ಕೃಷಿಯನ್ನು ನಿಜವಾಗಿಯೂ ನಾನು ಮಾಡ್ತಾ ಇದ್ದೀನಿ ಅನ್ನೋಂಥ ರೈತರು ನಮ್ಮ ಜೊತೆಗೆ ಬರ್ಬೋದು. ನಾವು ಒಗ್ಗೂಡಿ ಅದ್ರ ಜೊತೆಗೆ ನಮ್ಮ ಏನೇನು ಅದನ್ನು ನಮಗೆ ಇರತಕ್ಕಂಥ ಮಾರುಕಟ್ಟೆಯಲ್ಲಿ ಅಂಥ ಪದಾರ್ಥಗಳನ್ನು ಕೊಂಡೋಯಿ ಅಂಥ ರೈತರುಗಳನ್ನೂ ತುಂಬ ನಮ್ಮ ಜೊತೆಗೆ ಕರ್ಕೊಂಡು ಹೋಗೋಂಥ ಪ್ರಯತ್ನ ಮಾಡಬೇಕು ಅನ್ನೋದು ನನಗೆ ಆಸೆ ಇದೆ. ಆಮೇಲೆ ಯಾರಾದ್ರೂ ತುಂಬ ಆಸಕ್ತಿ ಇರುವಂತಹ ಕೃಷಿ ಚಟುವಟಿಕೆಗಳಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಥವಾ ನಾನು ಏನಾದರೂ ಒಂದು ಮಾಡಬೇಕು ಅನ್ನುವ ಹಂಬಲ ಇರೋಂಥವ್ರು ಯಾರಾದರೂ ಇದ್ದರೆ ನಂದೇ 2 ಎಕರೆ ಜಾಗವನ್ನು ಉಚಿತವಾಗಿ ಕೊಟ್ಟು ಅವರಿಗೆ ನೀರು ಕೆಲಸಗಾರರು ಎಲ್ಲವನ್ನೂ ಕೊಟ್ಟು ಏನಾದರೂ ಒಂದು ಮಾಡ್ತೀನಿ ಅಂತ ಹೇಳಿದ್ರೆ ಸಮಾಜಕ್ಕೆ ಯಾರಾದರೂ ಇದ್ದರೆ ನಾನು ಕೊಡ್ತೀನಿ, ನನ್ನ ಜೊತೆಗೆ ಇರ್ಬೋದು ಅಥವಾ ಅವ್ರು ಪ್ರತ್ಯೇಕವಾಗಿ ಬೇಕಾದನ್ನು ಅವ್ರು ಮಾಡ್ಕೋಬೋದು. ಅಂಥವ್ರಿಗೂ ಕೂಡ ನಾನು ಮುಕ್ತವಾಗಿ ಮುಕ್ತ ಮನಸ್ಸಿನಿಂದ ಅವ್ರನ್ನ ಸ್ವಾಗತಿಸ್ತೀನಿ. ಜೊತೆಗೆ ರಾಸಾಯನಿಕ ಮುಕ್ತ ಕೃಷಿಕರು ಯಾರಿದ್ದಾರೆ ಅವರು ನಮ್ಮ ಜೊತೆಗೆ ಬರಲಿ. ಅಂಥವ್ರಿಗೂ ಏನು ಮಾರ್ಕೆಟ್ ಬೇಕು, ಅಂಥವ್ರಿಗೆ ಏನನ್ನು ನಾವು ಎಲ್ಲಿ ಯಾವ ಪ್ರಮಾಣದಲ್ಲಿ ಬೆಳೆದ್ರೂ ಅದನ್ನು ನಾವು ಮಾರಾಟ ಮಾಡೋಂಥ ವ್ಯವಸ್ಥೆ ಎಲ್ಲಿದೆ ಅನ್ನೋದನ್ನು ನಾನು ಬೇಕಾದರೆ ಅವ್ರ ಜೊತೆಗೆ ಇದ್ದು ನಾನು ಅದನ್ನು ಮಾರಾಟ ಮಾಡಿ ಜೊತೆಗೆ ಇರ್ತೀನಿ. ಕೃಷಿ ನಾನು ಹೇಳೋದು, ನಮ್ಮ ರೈತರಿಗೆ ಹೇಳೋದು, ಕೃಷಿನಲ್ಲಿ ನೀವು ತೊಡಗಿಸಿಕೊಂಡಿದ್ದೀರಿ ಅಂದರೆ ಯಾವುದೋ ಕಾಟಾಚಾರಕ್ಕೆ ತೊಡಗಿಸ್ಕೊಳ್ಳೋದಲ್ಲ, ನೀವು ಸಂಪೂರ್ಣವಾಗಿ ಕೃಷಿನಲ್ಲಿ ತೊಡಗಿಸ್ಕೊಳ್ಳಿ. ಕೃಷಿ ವಿಚಾರಗಳನ್ನ ಮತ್ತು ಕೃಷಿಯನ್ನು ಬಿಟ್ಟು ನೀವು ಬೇರೆ ಆಲೋಚನೆಗಳನ್ನ ಮತ್ತು ನಿಮ್ಮ ಚಟುವಟಿಕೆಗಳನ್ನ ಕಡಿಮೆ ಮಾಡಿ, ನಿಮಗೆ ಕೃಷಿನಲ್ಲಿ ಸಂಪೂರ್ಣ ಯಶಸ್ಸು ಸಿಗುತ್ತೆ. ಈಗ ನೀವು ನೋಡಿದ್ದೀರಿ, ಬೆಳಿಗ್ಗೆ 8 ಗಂಟೆಗೇ ಮದ್ಯಪಾನ ಮಾಡೋಂಥ ರೈತರುಗಳು ಕೂಡ ನಮ್ಮಲ್ಲಿ ಸಾಕಷ್ಟು ಇದ್ದಾರೆ. ಇವತ್ತು ನೀವು ಸಾಕಷ್ಟು ಅಪಘಾತಗಳು ನೀವು ನೋಡ್ತಾ ಇರಬೇಕು, ಕುಡಿದು ಮದ್ಯಪಾನ ಮಾಡಿ ಏನೋ ಮಾರ್ಕೆಟ್ಗೆ ಹೋಗಿರ್ತಾರೆ ತರೋದಕ್ಕೆ ಅಂತ, ಇಲ್ಲಿ ಕೆಲಸಗಾರರ ಬಿಟ್ಟು ಏನೋ ತರೋದಕ್ಕೆ ಹೋಗಿರ್ತಾರೆ, ನಿಯಂತ್ರಣನ ಕಳ್ಕೋತಾರೆ. ರೈತರು ಮಾತ್ರ ಅಂತಲ್ಲ, ನಾನು ಹೇಳ್ತಾ ಇರೋದು ನಾನೇ ನೋಡಿದಂಗೆ ನಮ್ಮಲ್ಲೂ ಕೆಲವು ರೈತರು ಬೆಳಗ್ಗೆ ಎದ್ದು 8 ಗಂಟೆಗೇ ಅವು ಬೆಳಗಿನ ಉಪಹಾರಕ್ಕೂ ಮುನ್ನ ಮದ್ಯಪಾನ ಸೇವನೆ ಮಾಡೋಂಥದ್ದನ್ನು ನೋಡಿದ್ದೀನಿ. ದುಶ್ಚಟಗಳು ಬಲಿಯಾಗ್ತಾ ಇದ್ದಾರೆ ಅವರು. ನಾನು ಹೇಳೋದು ಏನಂದರೆ, ಆಹಾರ ಆಲೋಚನೆ ಎರಡನ್ನ ನೀವು ಸರಿಯಾಗಿ ಇಟ್ಕೊಂಡ್ರೆ ನಿಮ್ಮ ಎಲ್ಲ ಯಶಸ್ಸು ನಿಮಗೆ ಸಿಗುತ್ತೆ. ಮತ್ತು ಮರೆದು ಆಮೇಲೆ ಈಗ ರೈತರದ್ದು ಇನ್ನೊಂದು ಏನಂದರೆ ಭಾಳ ಮುಖ್ಯ, ಈಗಾಗಲೇ ಶುರುವಾಗ್ಬಿಟ್ಟಿದ್ದಾರೆ. ಈಗ ಪಾಪ ಯಾವ ಕ್ಷೇತ್ರದಲ್ಲಿ ನಾನು ನಿಂತ್ಕೋಬೇಕು ಅನ್ನೋದು ಆಯಾ ಶಾಸಕರುಗಳಿಗೆ ಇನ್ನೂ ಪಾಪ ಗೊಂದಲದಲ್ಲಿದ್ದರೆ, ಆದರೆ ಇವ್ರು ಮಾತ್ರ ಈಗಾಗಲೇ ಇವರು ಅದಕ್ಕೆ 3 ಜೊತೆ ಬಟ್ಟೆ ಹೊಲಿಸ್ಕೊಂಡು ರೆಡಿ ಆಗಿಬಿಟ್ಟಿದ್ದಾರೆ. ಯಾವ್ಯಾವ ಪಕ್ಷದ ಪರವಾಗಿ ನಾನು ದುಡಿಬೇಕು, ಯಾರನ್ನ MLA ಮಾಡಬೇಕು, ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು, ಮಂತ್ರಿ ಮಾಡಬೇಕು ಅಂತ ಇವರೇ ಇದ್ದಾರೆ. ಅದು ರೈತನಿಗೆ ಅದು ಅನಾವಶ್ಯಕ ವಿಚಾರ, ಅದು ಅವನಿಗೆ ಅದು ಅಗತ್ಯ ಇಲ್ಲದೇ ಇರೋ ವಿಚಾರ ಅದು. ಹಾಗಾಗಿ ಅನ್ಯ ವಿಚಾರಗಳ ಬಗ್ಗೆ ಅವರು ಕಿವಿಗೊಟ್ಟು ಅಥವಾ ಅನ್ಯ ವಿಚಾರಗಳಿಗಾಗಿ ತನ್ನ ಬದುಕನ್ನು ಹಾಳು ಮಾಡ್ಕೊಳ್ಳೋಂಥದ್ದು ಒಳ್ಳೆಯದಲ್ಲ ಅಂತ ನಾನು. ರಾಜಕೀಯ ವಿಚಾರಗಳನ್ನ, ರಾಸಾಯನಿಕ ವಿಚಾರಗಳನ್ನ, ಮತ್ತು ನನಗೆ ಬೇಕಾ ಈಗ ಇತ್ತೀಚೆಗೆ ರೈತಂದು ಏನಾಗಿದೆ ಅಂದರೆ, ನಗರ ಪ್ರದೇಶಗಳಿಂದ ಬರುವಂಥ ಕೆಲವು ಉದ್ಯಮಿಗಳು ಅವರು ಇರ್ತಾರೆ, ಅವ್ರಿಗೆ ಜಮೀನು ಕೊಡಿಸೋದು. ಈಗ ಅವನು ಏನಪ್ಪ ಅಂದರೆ ಇವ್ರಿಗೆ ಜಮೀನು ತೋರಿಸೋದು, ಅವ್ರಿಗೆ ಜಮೀನು ಕೊಡಿಸೋದು, ಅಲ್ಲೇ ತೋರಿಸ್ತೀನಿ ಇಲ್ಲಿ ತೋರಿಸ. ಈಗ ಅವ್ನು ಕೃಷಿ ಏನೂ ಇಲ್ಲ, ಇವನು ಕೃಷಿ ಭೂಮಿ ಮಾರಾಟ ಮಾಡಿಸೋದೇ ಒಂದು ದೊಡ್ಡದು ಉದ್ಯೋಗ ಆಗೋಗಿದೆ ಅವನು. ಹಾಗಾಗಿ ಕೃಷಿನಲ್ಲಿ ತೊಡಗಿಸ್ಕೊಂಡಿರೋರು ಎಲ್ಲರೂ ಸಂಪೂರ್ಣ ಕೃಷಿನಲ್ಲಿಲ್ಲ, ತೊಡಗಿಸ್ಕೊಂಡಿರೋರು ಕೂಡ ತಮ್ಮ ಉತ್ಪನ್ನಗಳನ್ನ ಹೇಗೆ ಬೆಳಿಬೇಕು ಅಥವಾ ಹೇಗೆ ಮಾರಾಟ ಮಾಡಬೇಕು ಅನ್ನೋದನ್ನ ಆ ವಿಚಾರದಲ್ಲಿ ಅವ್ರಿಗೆ ಸ್ವಲ್ಪ ತಿಳುವಳಿಕೆ ವಿಚಾರ ಕೂಡ ಕೊರತೆ ಇದೆ ಅಂತ ಅನಿಸುತ್ತೆ. ಹಾಗಾಗಿ ರೈತರು ಕೃಷಿಯನ್ನು ತಾವು ಕಾಯಾವಾಚ ಮನುಷ್ಯ ಅದನ್ನು ಮಾಡಿದಾಗ ಮಾತ್ರ ಕೃಷಿ ನಿಮಗೆ ಖುಷಿಯನ್ನು ಕೊಡುತ್ತೆ, ಆರೋಗ್ಯನೂ ಕೊಡುತ್ತೆ, ಆದಾಯವನ್ನು ಕೊಡುತ್ತೆ. ಖಂಡಿತ. ಹಿಂದಿನ ನಮ್ಮ ಈ ರಾಸಾಯನಿಕ ಕೃಷಿಗೆ ಬರೋದಕ್ಕಿಂತ ಮುಂಚಿತವಾಗಿ ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಎಲ್ಲರೂ ಕೃಷಿ ಮಾಡಿ ನಾನು ಕೆಟ್ಟೆ ಅಂತ ಯಾರು ಹೇಳ್ತಿರಲಿಲ್ಲ. ಹಸಿರು ಕ್ರಾಂತಿಯ ಪರಿಣಾಮ, ಜನಸಂಖ್ಯೆಗೆ ಅನುಗುಣವಾಗಿ ಆಹಾರವನ್ನು ಉತ್ಪಾದಿಸಬೇಕಾದಂತ ಅನಿವಾರ್ಯತೆಯಿಂದ ಹೆಚ್ಚೆಚ್ಚು ರಾಸಾಯನಿಕ ಕೃಷಿ ಕಡೆಗೆ ಹೋದ. ಆದರೆ ಅದರ ಜೊತೆಗೆ ನಾವು ಹೆಚ್ಚೆಚ್ಚು ರೋಗ ರುಜಿನಗಳನ್ನು ಆಸ್ಪತ್ರೆಗಳನ್ನು ಕೂಡ ಕಟ್ಕೊಂಡು, ಹಾಗಾಗಿ ನಿಮ್ಮಂತಹ ಯುವಕರು ರೈತರು ಪ್ರೇರಣೆ ನೀಡತಕ್ಕಂತಹ, ಅದರಲ್ಲೂ ಇಂತಹ ಪ್ರೇರಣಾತ್ಮಕ ಮಾತುಗಳನ್ನ ಹೇಳ್ತಕ್ಕಂಥ ರೈತರಿಂದ ಹೆಚ್ಚೆಚ್ಚು ಉತ್ತೇಜನವನ್ನು ಪಡೆದು, ಪ್ರೇರಣೆಯನ್ನು ಪಡೆದು ನಮ್ಮ ರೈತರು ಈ ರೀತಿಯಾದಂಥ ಒಂದು ಪಾರಂಪರಿಕ ಕೃಷಿಯ ಪದ್ಧತಿ ಕಡೆಗೆ ಮರಳಲಿ, ಮತ್ತು ನೀವು ಹೇಳಿದಾಗೆ ಕೃಷಿಕರು ಕೃಷಿಕರಾಗಿಯೇ ಉಳಿಲಿ ಅಂತಕ್ಕಂಥದ್ದನ್ನು ಹೇಳ್ತಾ ನಮ್ಮ ಮಾತುಕತೆಯನ್ನು ಮುಗಿಸೋಣ. ಯಾರಾದರೂ ನಿಮ್ಮನ್ನು ಸಂಪರ್ಕ ಮಾಡಬೇಕು, ನಿಮ್ಮಿಂದ ಹೆಚ್ಚಿನ ಮಾಹಿತಿಯನ್ನು ಪಡಿಬೇಕು ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಒಂದು 3 ಬಾರಿ ಹೇಳಿ. 9444 87 80 828 9444 87 80 828 9444 87 80 828 ಒಳ್ಳೆಯದು ಬಿ ಸಿ ಮೋಹನ್ ಕುಮಾರ್ ಅವರೇ, ಇದುವರೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ರೈತ ಬಾಂಧವರಿಗೆ ಉತ್ತಮವಾದ ಮಾಹಿತಿಯನ್ನು ನೀಡಿದ್ದೀರಿ. ನಿಮಗೆ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನೈಸರ್ಗಿಕವಾಗಿ ತೋಟಗಾರಿಕೆ ಹಾಗೂ ಮೌಲ್ಯವರ್ಧನೆಯಲ್ಲಿನ ಅನುಭವವನ್ನು ಕುರಿತು ಹುಣಸೂರು ತಾಲೂಕು ಗಾವಡಗೆರೆ ಹೋಬಳಿ ಅತ್ತಿಗುಪ್ಪೆಯಲ್ಲಿ ಕೃಷಿ ನಡೆಸುತ್ತಿರುವ ಬಿಸಿ ಮೋಹನ್ ಕುಮಾರ್ ಅವರೊಂದಿಗಿನ ಸಂದರ್ಶನದ 2ನೇ ಭಾಗವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ಸಿ ಹೇಮಕುಮಾರ್. ನಾಳಿನ ಕಾರ್ಯಕ್ರಮದಲ್ಲಿ ಆರ್ಥಿಕ ಅಭಿವೃದ್ಧಿಗಾಗಿ ತಂತ್ರಜ್ಞಾನದ ವಿನಿಮಯವನ್ನು ಕುರಿತು ಮೈಸೂರಿನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಡೀನ್ ಆಗಿರುವ ಡಾಕ್ಟರ್ ವಿಷ್ಣುವರ್ಧನ ಅವರೊಂದಿಗೆ ಸಂದರ್ಶನವಿದೆ. 45 ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತಭಾಗ್ಯ ಯೋಜನೆ, ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ, ಇಲ್ಲವೇ 3 ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತಭಾಗ್ಯ ಯೋಜನೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ. हमने फसल बीमा योजना को अधिक प्रभावी बनाया, उसके दायरे में ज्यादा किसानों को लाए. ಇನ್ನಿಲ್ಲಾ ಭಯ ಇನ್ನಿಲ್ಲಾ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ, ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಇಂದೇ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ ಮತ್ತು ನಿಶ್ಚಿಂತರಾಗಿ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಮೈಸೂರು ವೀಳ್ಯದೆಲೆ ಯಾರು ಕೇಳಿರಲ್ಲ? ಮೈಸೂರಿನ ಸ್ಥಳೀಯ ಸಾಂಪ್ರದಾಯಿಕ ಹಿನ್ನೆಲೆಯುಳ್ಳಂತಹ ಬೆಳೆಯಾದ ಮೈಸೂರು ವೀಳ್ಯದೆಲೆಗೆ ವಿಶಿಷ್ಟ ಗುಣಗಳಿದೆ. ಇದರಿಂದನೇ ಅದು ಪ್ರಖ್ಯಾತಿ ಕೂಡ ಪಡೆದಿದೆ. ಆದರೆ ಇತ್ತೀಚೆಗೆ ಹಲವು ಕಾರಣಗಳಿಂದ ಈ ತಳಿಯನ್ನು ಬೆಳೆಯೋದು ಕಡಿಮೆಯಾಗಿದೆ. ಈ ತಳಿ ನಶಿಸಿ ಕೂಡ ಹೋಗ್ತಾ ಇದೆ. ಈ ನಶಿಸಿ ಹೋಗುತ್ತಿರುವ ಮೈಸೂರು ವೀಳ್ಯದೆಲೆಯ ಸಂರಕ್ಷಣೆಯ ಅಗತ್ಯತೆಯನ್ನು ರೈತರಿಗೆ ಮನವರಿಕೆ ಮಾಡಲು ತೋಟಗಾರಿಕೆ ಇಲಾಖೆ ಅನೇಕ ಯೋಜನೆಗಳನ್ನು ಕೂಡ ರೂಪಿಸಿಕೊಂಡಿದೆ. ಮೈಸೂರು ವೀಳ್ಯದೆಲೆಯನ್ನು ಮೈಸೂರು ಪ್ರಾಂತ್ಯದಲ್ಲಿ ರಾಜಮನೆತನದ ಸಂಸ್ಥಾನದಿಂದ ಪಾರಂಪರಿಕ ಬೆಳೆಯನ್ನಾಗಿ ಬೆಳೆಯಲಾಗ್ತಾ ಇದೆ. ಇತಿಹಾಸದ ಪ್ರಕಾರ ಈ ಬೆಳೆಯನ್ನು ಮೈಸೂರು ಸಂಸ್ಥಾನದ ಮಹಾರಾಜರು ಹೆಚ್ಚಿನ ಆಸಕ್ತಿ ವಹಿಸಿ ಬಡಜನರಿಗೆ ಜಮೀನು ನೀಡಿ ಮೈಸೂರು ಸುತ್ತಮುತ್ತ ಈ ಚಿಗುರು ಎಲೆಯನ್ನು ಅಭಿವೃದ್ಧಿಪಡಿಸುತ್ತಾ ಬಂದಿದ್ರು. ಈ ಎಲೆಯನ್ನು ಹೆಚ್ಚಾಗಿ ಮದುವೆ ಸಮಾರಂಭ ಕಾರ್ಯಕ್ರಮದಲ್ಲಿ ಉಪಯೋಗಿಸುತ್ತಾ ಹಾಗೂ ಇತರೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಈ ಎಲೆಯನ್ನು ಸಂಸ್ಥಾನದ ರಾಜಒಡೆಯರು ಹಾಗೂ ಸಾಮಾನ್ಯ ಜನರು ಉಪಯೋಗಿಸ್ತಾ ಬಂದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಮೈಸೂರು ವೀಳ್ಯದೆಲೆಯ ಬೆಳೆ ಬೆಳೆಯುವ ಜನ ಕಡಿಮೆಯಾಗಿದ್ದಾರೆ. ಈ ತಳಿಯನ್ನು ಬೆಳೆಯುವಂತಹ ಕೌಶಲ್ಯತೆಯ ಅರಿವು ಇಲ್ಲದಿರುವಂತಹವರು ಎಲೆಯ ಬಳ್ಳಿಯನ್ನು ಬುಡದ ಸಮೇತ ತೆಗಿತಾ ಇದ್ದಾರೆ. ಈ ಎಲೆಯನ್ನು ಹೆಚ್ಚಾಗಿ ಅಡಿಕೆ ಮತ್ತು ಸುಣ್ಣದೊಂದಿಗೆ ಸೇರಿ ಉಪಯೋಗಿಸ್ತಾರೆ. ವೀಳ್ಯದೆಲೆಯು ಸುಣ್ಣದಂಶ ಮತ್ತು ಕೆರೋಟಿನ್ ಒದಗಿಸುತ್ತೆ. ಈ ತಳಿಯನ್ನು ಮೈಸೂರು ಪ್ರಾಂತ್ಯದಲ್ಲಿ ಏಕಬೆಳೆ ಅಥವಾ ಮಿಶ್ರ ಬೆಳೆಯಾಗಿ ತೆಂಗು, ಅಗಸೆ ಮತ್ತು ಅಡಿಕೆ ಮರಗಳ ಸಹಾಯದಿಂದ ಬೆಳೀತಾ ಇದ್ದಾರೆ. ಈ ತಳಿಯ ಅವನತಿಗೆ ಮುಖ್ಯ ಕಾರಣ ಅಂತ ಅಂದರೆ ಸೂಕ್ತ ರೋಗ ನಿರ್ವಹಣೆ ಮಾಡದೇ ಇರೋದು, ರೋಗದಿಂದ ಮುಕ್ತವಾದ ಬಳ್ಳಿಯನ್ನು ನಾಟಿಗೆ ಆಯ್ಕೆ ಮಾಡದೇ ಇರೋದು, ಹೆಚ್ಚಾಗಿ ರಾಸಾಯನಿಕ ಗೊಬ್ಬರ ಬಳಕೆ ಮಾಡೋದು, ನೀರು ನಿರ್ವಹಣೆಯಲ್ಲಿನ ಅಸಮರ್ಪಕ ಕ್ರಮಗಳು, ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ಗೊಬ್ಬರ ಮತ್ತು ಸುಧಾರಕಗಳನ್ನು ಬಳಸದೇ ಇರುವಂತಹದ್ದು, ಸೂಕ್ತ ಹಂಗಾಮಿನಲ್ಲಿ ಬಳ್ಳಿ ಇಳಿಸದೇ ಇರೋದು, ಈ ತಳಿಯನ್ನು ಸೀಮಿತ ಪ್ರದೇಶದಲ್ಲಿ ಮಾತ್ರ ಕೌಶಲ್ಯಾಧಾರಿತ ರೈತರು ಮಾತ್ರ ಬೆಳೀತಾ ಇದ್ದು ಬೇರೆ ರೈತರಿಗೆ ಈ ತಳಿಯ ಬಗ್ಗೆ ಅರಿವು ಇಲ್ಲದೇ ಇರೋ ಅಂಥದ್ದು. ಉಷ್ಣವಲಯದಲ್ಲಿ ಹೆಚ್ಚು ತೇವಾಂಶ ಇರುವಂತಹ ಹಾಗೂ ನೆರಳಿರುವ ಕಾಡುಗಳಲ್ಲಿ ವೀಳ್ಯದೆಲೆ ಚೆನ್ನಾಗಿ ಬೆಳೆಯುತ್ತೆ. ಸರಾಸರಿ ವಾರ್ಷಿಕ 1,250-1,500 ಮಿಲಿಮೀಟರ್ ಮಳೆ ಬೀಳುವ ಪ್ರದೇಶಗಳು ಸೂಕ್ತ. ಸಮುದ್ರ ಮಟ್ಟದಿಂದ 1,500 ಮೀಟರ್ ಎತ್ತರ ಪ್ರದೇಶಗಳವರೆಗೂ ಕೂಡ ಇದನ್ನು ಬೆಳೀಬಹುದು. ಉಷ್ಣಾಂಶ 10 ಡಿಗ್ರಿ ಸೆಂಟಿಗ್ರೇಡಿಂದ 40 ಡಿಗ್ರಿ ಸೆಂಟಿಗ್ರೇಡ್ ಇದ್ರೆ ಉತ್ತಮ. ಈ ತಳಿಗೆ ಫಲವತ್ತಾದ ಕಪ್ಪು ಮಣ್ಣು ಹಾಗೂ ಜೇಡಿಗೋಡು ಮಣ್ಣು ಉತ್ತಮ. ಆಳವಾದ ಸಾವಯವಯುಕ್ತ ನೀರು ಬಸಿದು ಹೋಗುವ ಮಣ್ಣು ಈ ತಳಿಗೆ ಸೂಕ್ತ. ಆಮ್ಲ ಮತ್ತು ಕ್ಷಾರಯುಕ್ತ ಮಣ್ಣು ಈ ತಳಿಗೆ ಸೂಕ್ತ ಅಲ್ಲ. ಮುಂಗಾರು ಅಂದರೆ ಮೇ ಜೂನ್ ಮತ್ತು ಹಿಂಗಾರು ಅಂದರೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳುಗಳು ಮೈಸೂರು ವೀಳ್ಯದೆಲೆ ನಾಟಿ ಮಾಡಲು ಅತಿ ಸೂಕ್ತವಾದಂತಹ ಸಮಯ. ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡಿ ಚೆನ್ನಾಗಿ ಕಳೆತಿರುವಂತಹ ಕೊಟ್ಟಿಗೆ ಗೊಬ್ಬರ ಪ್ರತಿ ಹೆಕ್ಟೇರ್ಗೆ 25 ಟನ್ನಂತೆ ಹಾಕಿ ಉಳುಮೆ ಮಾಡಬೇಕು. ನಂತರ 45 ಸೆಂಟಿಮೀಟರ್ ಅಂತರದಲ್ಲಿ ಸಾಲು ಬೋದುಗಳನ್ನ ನಿರ್ಮಾಣ ಮಾಡಿಟ್ಕೋಬೇಕು. ತೋಟದ ಸುತ್ತ ಗಾಳಿಯ ತಡೆಗಾಗಿ ತಡೆಗೋಡೆ ಅಥವಾ ಜೈವಿಕ ಗೋಡೆಗಳಾದ ನುಗ್ಗೆ, ಹಲಸು, ಹಿಪ್ಪುನೇರಳೆ, ಸೀಮೆ ಹುಣಸೆ ಇತ್ಯಾದಿ ಮರಗಳನ್ನ ದಟ್ಟವಾಗಿ ಬೆಳೆಸಬೇಕು. ಪದ್ಧತಿಗೆ ಅನುಸಾರವಾಗಿ ಕಾಲುವೆ, ಪಾತಿ ಮತ್ತು ಬಸಿಗಾಲುವೆಗಳನ್ನ ನಿರ್ಮಾಣ ಮಾಡಬೇಕು. ನೆರಳು ಮತ್ತು ಆಧಾರಕ್ಕಾಗಿ ನಾಟಿ ಮಾಡುವ ಮರಗಳ ಬೀಜಗಳನ್ನ ಅಂದರೆ ಅಗಸೆ, ಹಾಲ್ವಾಣ ಈ ಇತ್ಯಾದಿ ಮರದ ಬೀಜಗಳನ್ನ 4 ವಾರಗಳ ಮುಂಚೆ ನಾಟಿ ಮಾಡಬೇಕು. ನಂತರ ವೀಳ್ಯದೆಲೆಯ ಬಳ್ಳಿಯ ತುಂಡುಗಳನ್ನು ಆಸರೆ ಮರಗಳ ಬಳಿ ನಾಟಿ ಮಾಡಬೇಕು. ಪೂರ್ತಿ ಬಲಿತ ಬಳ್ಳಿಯ ಕುಡಿಯ ಭಾಗದಿಂದ ಕಡ್ಡಿಗಳನ್ನ ಕತ್ತರಿಸಬೇಕು. ತುಂಡಿನ ಉದ್ದ 30-45 ಸೆಂಟಿಮೀಟರ್ನಷ್ಟಿದ್ದು 3-5 ಕಣ್ಣುಗಳಿರಬೇಕು. 2 ಕಣ್ಣುಗಳು ಭೂಮಿಯ ಅಡಿಯಲ್ಲಿರುವಂತೆ ನಾಟಿ ಮಾಡಬೇಕು. ಕಡ್ಡಿಯ ಸುತ್ತಲೂ ಮಣ್ಣನ್ನು ಅದುಮಬೇಕು. ಪ್ಲಾಸ್ಟಿಕ್ ಚೀಲಗಳಲ್ಲೂ ಕೂಡ ಕಡ್ಡಿಗಳನ್ನ ನಾಟಿ ಮಾಡಬಹುದು. ಸಾಲಿನಿಂದ ಸಾಲಿಗೆ 100 ಸೆಂಟಿಮೀಟರ್, ಗಿಡದಿಂದ ಗಿಡಕ್ಕೆ 20 ಸೆಂಟಿಮೀಟರ್ ಅಂತರದಲ್ಲಿ ವೀಳ್ಯದೆಲೆ ಗಿಡಗಳನ್ನ ನಾಟಿ ಮಾಡಬೇಕು. ಹಲವಾರು ಪದ್ಧತಿಗಳಿಂದ ವೀಳ್ಯದೆಲೆಯನ್ನು ನಾಟಿ ಮಾಡಬಹುದು. ಅದೇನು ಅಂತಂದರೆ ಪಾತಿ ಪದ್ಧತಿ, ಆಳಗುಳಿ ಪದ್ಧತಿ, ಗುಳಿ ಕಾಲುವೆ ಮತ್ತು ಸಸಿಮಡಿ ಪದ್ಧತಿ, ಕಿರುಪಟ ಪದ್ಧತಿ. ಮೈಸೂರು ವೀಳ್ಯದೆಲೆಗೆ ಬೇಕಾಗುವ ಪೋಷಕಾಂಶಗಳನ್ನ ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್, ಹಸಿರೆಲೆ ಗೊಬ್ಬರ, ಹಿಂಡಿ, ಎರೆಹುಳು ಗೊಬ್ಬರ ಹಾಗೂ ಇತರೆ ಯಾವುದೇ ಸಾವಯವ ಗೊಬ್ಬರಗಳ ಮೂಲಕ ಮಾತ್ರ ಕೊಡಬೇಕು. ಪ್ರತಿ ಗಿಡಕ್ಕೆ 20 ಕಿಲೋಗ್ರಾಂ ಪ್ರತಿ ವರ್ಷಕ್ಕೆ ಸಾವಯವ ಗೊಬ್ಬರವನ್ನು ಕೊಡಬೇಕು. ಗಿಡಗಳನ್ನು ನೆಡುವ ಸಮಯದಲ್ಲಿ 1 ಬುಟ್ಟಿ ಕೊಟ್ಟಿಗೆ ಗೊಬ್ಬರ, 250 ಗ್ರಾಂ ಬೇವಿನ ಹಿಂಡಿ, 250 ಗ್ರಾಂ ಎರೆಹುಳು ಗೊಬ್ಬರ, 10 ಗ್ರಾಂ ವ್ಯಾಮ್, ಅಜೆಟೋಬ್ಯಾಕ್ಟರ್ 10 ಗ್ರಾಂ, PSM 10 ಗ್ರಾಂ, ಟ್ರೈಕೋಡರ್ಮಾ 10 ಗ್ರಾಂ, ಸೂಡೋಮೊನಾಸ್ 10 ಗ್ರಾಂ, 10 ಗ್ರಾಂ ಅಜೋಸ್ಪೈರಲಮ್ ಅನ್ನು ನೀಡೋದ್ರಿಂದ ಪ್ರಾರಂಭದ ಹಂತದಲ್ಲೇ ಗಿಡಗಳು ಚೆನ್ನಾಗಿ ಬೆಳೆಯಲು ಸಹಕಾರಿಯಾಗುತ್ತೆ. ಜೀವಾಮೃತ ದ್ರಾವಣವನ್ನು 45 ದಿನಗಳ ಅಂತರದಲ್ಲಿ ನೀರಾವರಿ ಮೂಲಕ ನೀಡೋದ್ರಿಂದ ಭೂಮಿಯ ಉಪಯುಕ್ತ ಸೂಕ್ಷ್ಮ ಜೀವಾಣುಗಳ ವೃದ್ಧಿಯಾಗಿ ಭೂಮಿಯು ಫಲವತ್ತಾಗುತ್ತೆ. ಪಂಚಗವ್ಯ ದ್ರಾವಣವನ್ನು 2 ತಿಂಗಳುಗಳಿಗೊಮ್ಮೆ ಗಿಡಗಳಿಗೆ ಸಿಂಪರಣೆ ಮಾಡಬೇಕು. ಇದರಿಂದ ಗಿಡಗಳಿಗೆ ಅವಶ್ಯಕವಾದಂತಹ ಲಘು ಪೋಷಕಾಂಶಗಳನ್ನ ಒದಗಿಸಬಹುದು ಮತ್ತು ಗಿಡಗಳು ಕೀಟ ವಿಕರ್ಷಕ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸಿಕೊಳ್ಳುತ್ತೆ. ಬಯೋಡೈಜೆಸ್ಟರ್ನಿಂದ ತಯಾರಿಸಲ್ಪಟ್ಟ ಶೋಧಿಸಿದ ರಸಸಾರ ಮಿಶ್ರಣವನ್ನು ನೀರಾವರಿ ಅಥವಾ ಹನಿ ನೀರಾವರಿ ಮೂಲಕ ನೀಡಬಹುದು. ಮಣ್ಣಿನಿಂದ ಬರುವ ರೋಗ ಹಾಗೂ ಜಂತುಗಳನ್ನು ನಿಯಂತ್ರಣ ಮಾಡಲು ಸೂರ್ಯನ ಕಿರಣಗಳನ್ನು ಭೂಮಿಗೆ ಬಿಡುವ ಮೂಲಕ ನಿಯಂತ್ರಣ ಮಾಡಬಹುದು. ಅಂದ್ರೆ ಬೆಳೆಯನ್ನು ಬೆಳೆಸೋದಕ್ಕೆ ಮುಂಚೆನೆ ಕನಿಷ್ಠ 15-20 ದಿವಸ ಜಮೀನಿನ ಮೇಲೆ ಕಪ್ಪು ಪ್ಲಾಸ್ಟಿಕ್ ಹೊದಿಕೆ ಹೊದಿಸಬೇಕು. ಶಿಫಾರಸ್ ಮಾಡಿದ ಅಂತರಕ್ಕಿಂತಲೂ ಹೆಚ್ಚು ಒತ್ತಾಗಿ ಗಿಡಗಳನ್ನ ನೆಡಬಾರದು. ವೀಳ್ಯದೆಲೆಯು ಹೆಚ್ಚು ಗೊಬ್ಬರವನ್ನು ಬಯಸುವ ಬೆಳೆ. ಶಿಫಾರಸು ಮಾಡಿದ ಕೊಟ್ಟಿಗೆ ಗೊಬ್ಬರ ಬಳ್ಳಿಗಳನ್ನು ಇಳಿಸಿದ ಕೂಡಲೇ ಮುಂಗಾರು ಮಳೆಗೆ ಮೊದಲು ಒದಗಿಸಬೇಕು. ಮೊಳಕೆಯುಡೆದ ಆಧಾರ ಮರಗಳ ಸಸಿಗಳಲ್ಲಿ ಬೇಕಾದಷ್ಟನ್ನು ಮಾತ್ರ ಉಳಿಸ್ಕೋಬೇಕು. ಆಧಾರ ಮರಗಳ ಕಾಂಡ ನೇರವಾಗಿದ್ದು ಮುಳ್ಳು ಮತ್ತು ರೆಂಬೆರಹಿತವಾಗಿರಬೇಕು. ಬಳ್ಳಿಯನ್ನು ಮರಕ್ಕೆ ಹಬ್ಬಿಸಿ ಬಾಳೆನಾರಿನಿಂದ ಗಂಟು ಹಾಕಿ ಕಟ್ಟಬೇಕು. ಕಳೆ ಬರದಂತೆ ಮುಂಜಾಗ್ರತೆಯಾಗಿ ಕ್ರಮವಹಿಸಿ ಪಾತಿಯನ್ನು ಸ್ವಚ್ಛವಾಗಿ ಇಡಬೇಕು. ಗಿಡಗಳನ್ನು ನೆಟ್ಟಿದ ನಂತರ ನೀರುಣಿಸಬೇಕು. ಮಣ್ಣು ಮತ್ತು ಹವಾಗುಣಕ್ಕೆ ಅನುಸರಿಸಿ ನೀರು ಹಾಯಿಸಬೇಕು. ಬೇಸಿಗೆಯಲ್ಲಿ 2-3 ದಿನಗಳಿಗೊಮ್ಮೆ, ಚಳಿಗಾಲದಲ್ಲಿ 5-6 ದಿನಗಳಿಗೊಮ್ಮೆ ನೀರು ಹಾಯಿಸಬೇಕು. ಹನಿ ನೀರಾವರಿ, ತುಂತುರು ನೀರಾವರಿ ಪದ್ಧತಿ ಅಳವಡಿಸಿದ್ದಲ್ಲಿ ಹೆಚ್ಚು ಇಳುವರಿ ಪಡೆಯಬಹುದು ಹಾಗೂ ಕಳೆ ನಿಯಂತ್ರಣ ಕೂಡ ಸಾಧ್ಯ ಆಗುತ್ತೆ. ಬಳ್ಳಿ ಮರಕ್ಕೆ ಹಬ್ಬಿದ 1 ವರ್ಷದ ನಂತರ ಎಲೆಯ ಗಾತ್ರ ಕಡಿಮೆಯಾಗಿ ಇಳುವರಿ ಕಡಿಮೆಯಾಗುತ್ತೆ. ಆಗ ಬಳ್ಳಿಗೆ ಪುನಶ್ಚೇತನ ನೀಡಬೇಕು ಅಂದರೆ ಬಳ್ಳಿ ಇಳಿಸಬೇಕು. ಸಂಪೂರ್ಣ ಬಳ್ಳಿಯನ್ನು ಮರದಿಂದ ಕೆಳಗಿಳಿಸಬೇಕು. ಬಳ್ಳಿಯ ಕೆಳಭಾಗವನ್ನು ಸುರುಳಿಯಾಗಿ ಸುತ್ತಿ ಸುಮಾರು 60 ಸೆಂಟಿಮೀಟರ್ನಷ್ಟು ಬಳ್ಳಿಯ ಕುಡಿಭಾಗ ಮೇಲಿರುವಂತೆ ಪಾತಿಯಲ್ಲಿ ಹೂಳಬೇಕು. ಇದರಿಂದ ಬರುವ ಚಿಗುರುಗಳಿಂದ ಹೆಚ್ಚು ಇಳುವರಿ ಮತ್ತು ಅಧಿಕ ಗುಣಮಟ್ಟದ ಎಲೆಗಳನ್ನು ಪಡೆಯಬಹುದು. ಈ ಕಾರ್ಯವನ್ನು ಬೇಸಿಗೆಯಲ್ಲಿ ಮಾಡೋದ್ರಿಂದ ನೀರು ಕಡಿಮೆ ಪ್ರಮಾಣದಲ್ಲಿದ್ದರೂ ಕೂಡ ಸಾಕಾಗುತ್ತೆ. ವೀಳ್ಯದೆಲೆಗೆ ತಿಗಣೆ, ಹಿಟ್ಟು ತಿಗಣೆ ಮತ್ತು ಜೇಡನುಸಿ ಕಾಟ ಜಾಸ್ತಿ. ರೋಗಗಳು ಅಂದರೆ ಫ್ಯುಸೇರಿಯಂ ಸೊರಗು ರೋಗ, ಎಲೆ ಚುಕ್ಕೆ ರೋಗ ಮತ್ತು ಬೂದಿ ರೋಗ ಕಾಣಿಸ್ಕೊಳ್ಳುತ್ತೆ. ಕೀಟಗಳ ಹತೋಟಿ ಹೇಗೆ ಮಾಡೋದು ಅಂದರೆ 5% ಬೇವಿನ ಬೀಜದ ಕಷಾಯವನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡಬೇಕು. ಎಲೆ ಚುಕ್ಕೆ ರೋಗ ಹಾಗೂ ಕೊಳೆ ರೋಗಗಳ ನಿಯಂತ್ರಣಕ್ಕೆ 1% ಬೋರ್ಡೋ ದ್ರಾವಣ ಅಥವಾ 2 ಗ್ರಾಂ ಕ್ಲೋರೋಥಲೋನಿಲ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡಬೇಕು. ಸೊರಗು ರೋಗದ ನಿಯಂತ್ರಣಕ್ಕೆ 1% ಬೋರ್ಡೋ ದ್ರಾವಣದಿಂದ ಅಥವಾ 1 ಗ್ರಾಂ ಕಾರ್ಬನ್ ಡೈಜಿಮ್ ಅನ್ನು ಪ್ರತಿ ಲೀಟರ್ ನೀರಿನಲ್ಲಿ ಕರಗಿಸಿ ಬಳ್ಳಿಯನ್ನು ಇಳಿಸಿದಾಗ ಮಣ್ಣನ್ನು ತೋಯಿಸಬೇಕು. ಬೂದಿ ರೋಗ ತಡೆಗಟ್ಟೋದಕ್ಕೆ 1 ಗ್ರಾಂ ಕಾರ್ಬನ್ ಡೈಜಿಮ್ ಅಥವಾ 0.5 ಮಿಲಿಲೀಟರ್ ಕ್ಯಾಲಾಕ್ಸಿನ್ ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರ ಮಾಡಿ ಸಿಂಪರಣೆ ಮಾಡಬೇಕು. ಮಣ್ಣಿನಿಂದ ಬರುವ ಸೊರಗು ರೋಗವನ್ನು ನಿಯಂತ್ರಣ ಮಾಡಲು 1 ಚಮಚ ತಯಾರಿಸಿದ ಮೀನಿನ ದ್ರಾವಣವನ್ನು 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು ಮತ್ತು ಪ್ರತಿ ಗಿಡದ ಬುಡಕ್ಕೆ 20 ಗ್ರಾಂ ಟ್ರೈಕೋಡರ್ಮಾ ಮತ್ತು ಸುಡೋಮನಾಸ್ ಜೈವಿಕ ನಿಯಂತ್ರಕವನ್ನು ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರದ ಜೊತೆಗೆ ಮಿಶ್ರ ಮಾಡಿ ಭೂಮಿಗೆ ಹಾಕಿದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬಹುದು. ರೋಗ ತಗುಲಿದ ಗಡ್ಡೆ ಗಿಡಗಳನ್ನ ಕಂಡ ತಕ್ಷಣ ಕಿತ್ತು ನಾಶ ಮಾಡಬೇಕು. ಗಡ್ಡೆ ತೆಗೆದ ಗುಂಡಿಯಲ್ಲಿ 1:3 ಅನುಪಾತದಲ್ಲಿ ಸುಣ್ಣ ಹಾಗೂ ಗಂಧಕವನ್ನು ಬೆರೆಸಬೇಕು. ಅಲ್ಲದೆ ಕಬ್ಬಿನ ಸೋಗೆ ಮತ್ತು ಯೂರಿಯಾ ಭೂಮಿಗೆ ಬೆರೆಸೋದ್ರಿಂದಲೂ ಶಿಲೀಂಧ್ರದ ರೋಗಾಣು ಕಡಿಮೆಯಾಗಿ ನಷ್ಟ ಕೂಡ ಕಡಿಮೆ ಆಗುತ್ತೆ. ಮಣ್ಣು ಸುಧಾರಕಗಳಾದ ಬೇವಿನ ಹಿಂಡಿ, ಸುಣ್ಣ, ಪ್ರೆಸ್ ಮಡ್ ಮತ್ತು ಜೈವಿಕ ಸೂಕ್ಷ್ಮಜೀವಿಗಳಾದ ಟ್ರೈಕೋಡರ್ಮಾ ಬಳಕೆಯಿಂದ ರೋಗದ ಬಾಧೆ ಕಡಿಮೆಯಾಗುತ್ತೆ. 2-3 ಬಾರಿ ಬೇವಿನೆಣ್ಣೆ ಮತ್ತು ಇತರೆ ಖನಿಜದ ಎಣ್ಣೆಗಳನ್ನು ಸಿಂಪರಣೆ ಮಾಡಿದ್ರೆ ಸಾಕಷ್ಟು ಕೀಟ ಮತ್ತು ರೋಗಗಳನ್ನ ಕೂಡ ನಿಯಂತ್ರಣ ಮಾಡಬಹುದು. ಸಾಮಾನ್ಯವಾಗಿ ನಾಟಿ ಮಾಡಿದ 18 ತಿಂಗಳ ನಂತರ ಮೈಸೂರು ವೀಳ್ಯದೆಲೆಯು ಕೊಯ್ಲಿಗೆ ಬರುತ್ತೆ. ಎಳೆಯ ಮತ್ತು ತಿಳಿ ಹಸಿರು ಬಣ್ಣವುಳ್ಳ ಎಲೆಗಳನ್ನು, ಬಲಿತ ಎಲೆಗಳನ್ನು ತೊಟ್ಟು ಸಹಿತ ಕೊಯ್ಲು ಮಾಡಬೇಕು. 1 ವರ್ಷದಲ್ಲಿ ಪ್ರತಿ ಹೆಕ್ಟೇರ್ನಿಂದ ಸುಮಾರು 20-30 ಲಕ್ಷ ಎಲೆಗಳನ್ನ ನಿರೀಕ್ಷಿಸಬಹುದು. ಪ್ರತಿ ಎಕರೆ ಪ್ರದೇಶದಲ್ಲಿ 25-40 ಪಿಂಡಿಯನ್ನು ಪ್ರತಿ 20 ದಿನಕ್ಕೊಮ್ಮೆ ಕೊಯ್ಲು ಮಾಡಿ ಪಡೆಯಬಹುದು. 1 ಕಟ್ಟಿನಲ್ಲಿ 200 ಎಲೆಗಳಿರುತ್ತೆ. 1 ಪಿಂಡಿಯಲ್ಲಿ 50 ಕಟ್ಟುಗಳಿರುತ್ತೆ. ಒಟ್ಟಾರೆ 1 ಪಿಂಡಿಯಲ್ಲಿ 10,000 ಎಲೆಗಳಿರುತ್ತೆ. ಮೈಸೂರು ವೀಳ್ಯದೆಲೆಯನ್ನು ಪ್ರತಿನಿತ್ಯವೂ ಬೆಳಗಿನ ಜಾವದಲ್ಲಿ ತೊಟ್ಟು ಸಹಿತ ಕೊಯ್ಲು ಮಾಡಿ ಎಲೆಯನ್ನು ಬಾಳೆನಾರಿನಿಂದ ಕಟ್ಟುಗಳಾಗಿ ಕಟ್ಟಿ ಬಿದಿರಿನ ಬುಟ್ಟಿಯಲ್ಲಿ ಹಾಕಿ ಸ್ಥಳೀಯ ಮಾರುಕಟ್ಟೆಗಳಲ್ಲಿ ಮೈಸೂರು, ಹುಣಸೂರು, ಉದ್ಬೂರು ಹಾಗೂ ಜೈಪುರಗಳಲ್ಲಿ ರೈತರು ನೇರವಾಗಿ ಮಾರಾಟ ಮಾಡ್ತಾ ಬಂದಿದ್ದಾರೆ. ಒಟ್ಟಿನಲ್ಲಿ ಈ ತಳಿಯ ಸಮಗ್ರ ಅಭಿವೃದ್ಧಿಗೆ